ಮತ್ತು ಮಣ್ಣಿನಲ್ಲಿ ಕರಗುವ ಲವಣಗಳ ಪ್ರಮಾಣ 4 ಡೆಸಿಸೈಮನ್ಸ್ ಪರ್ ಮೀಟರ್ ಗಿಂತ ಕಡಿಮೆ ಇದ್ರೆ ಅಂತ ಮಣ್ಣುಗಳನ್ನು ನಾವು ಸವಳು ಮಣ್ಣು ಅಂತ ಕರಿತೀವಿ ರೀ. ಒಂದು ವೇಳೆ ಮಣ್ಣಿನ ರಸಸಾರ 8.5 ಹೆಚ್ಚಿಗೆ ಮತ್ತು ಮಣ್ಣಿನ ವಿನಿಮಯ ಸೋಡಿಯಂನ ಪ್ರಮಾಣ 15% ಹೆಚ್ಚಿಗಿದ್ರೆ ಮತ್ತು ಸವಳಿನ ಪ್ರಮಾಣ 4 ಡೆಸಿಸೈಮನ್ಸ್ ಗಿಂತ ಕಡಿಮೆ ಇದ್ರೆ ಅಂತ ಮಣ್ಣುಗಳನ್ನು ನಾವು ಕಾರ್ಲ ಮಣ್ಣು ಅಂತ ಕರಿತಿದ್ರೆ. ಮತ್ತ ಇನ್ನು ಜೌಳ ಮಣ್ಣಂತ ನಾವು ಹೇಳ್ಬೇಕಂತಂದ್ರೆ ಇಂತಹ ಮಣ್ಣುಗಳಲ್ಲಿ ಮಣ್ಣಿನ ಅಂತರದಲ್ಲದ ಮಟ್ಟ ಭೂಮಿಯ ಮೇಲ್ಭಾಗ ಸಮೀಪ ಇರ್ತದ ಅಂದ್ರೆ ಮೇಲೇನೆ ಇರ್ತದ, ಇಂತಹ ಮಣ್ಣುಗಳನ್ನ ನಾವು ಜೌಳ ಮಣ್ಣು ಅಂತ ಕರಿತೀವಿ. ಮತ್ತ ಈ ಸೌಳ ಮಣ್ಣುಗಳಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆದು ಬರೋದ್ರ ಸೌಳ ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾಗುವ ನೀರಿನ ಲಭ್ಯತೆ ಆಗೋದಿಲ್ಲ. ಏನಾಗ್ತದ ಅಂತಂದ್ರೆ ನೀರೆಲ್ಲ ಉಟ್ಟಿನ ಮೇಲೆ ಸಂಗ್ರಹಣೆ ಆಗೋದ್ರಿಂದ ಬೆಳೆಗಳಿಗೆ ನೀರಿನ ಕೊರತೆ ಉಂಟಾಗಿ ಬೆಳೆಗಳು ಒಣಗಕ್ಕೆ ಪ್ರಾರಂಭ ಮಾಡ್ತಾವ ಮತ್ತ ಗಿಡ್ಡವಾಗಿ ಬೆಳಿತಾವ ಮತ್ತ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನು ನಾವು ಪಡೀಲಿಕ್ಕೆ ಆಗೋದಿಲ್ಲ. ಭೌತಿಕ ಗುಣಧರ್ಮಗಳು ಬಹಳ ಚೆನ್ನಾಗಿರ್ತಾವ, ಆದ್ರೆ ನೀರಿನ ಕೊರತೆಯಿಂದಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತಗೊಳ್ತದೆ. ಮತ್ತ ಇನ್ನು ಈ ಸೌಳ ಜಮೀನುಗಳನ್ನ ನಾವು ಕಂಡುಹಿಡಿಬೇಕಾದಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಗೊತ್ತಾಗ್ತದ ಮತ್ತ ಭೂಮಿಯ ಗುಣಲಕ್ಷಣಗಳನ್ನ ಅಭ್ಯಾಸ ಮಾಡೋದ್ರಿಂದ ಕೂಡ ನಾವು ಸೌಳ ಜಮೀನುಗಳನ್ನ ನಮ್ಮ ಜಮೀನಿನ ಮಣ್ಣು ಸೌಳಾಗದ ಅಥವಾ ಕರ್ಲಾಗದ ಅಂತ ತಿಳ್ಕೊಳ್ಬಹುದು. ಭೂಮಿಯ ಮೇಲೆ ಅಂದ್ರೆ ನಮ್ಮ ಜಮೀನಿನ ಮೇಲೆ ನಾವು ನಡೆದಾಡಿದ್ರೆ ಏನಾಗ್ತದ ಅಂತಂದ್ರೆ ನಮಗ ಅಷ್ಟೊಂದು ಬಿರುಸತ್ತದಲ್ಲ, ಮಣ್ಣಿನ ಕಣರಚನೆ ಚೆನ್ನಾಗಿರ್ತದೆ, ಮಣ್ಣಿನಲ್ಲಿ ನೀರು ನಿಲ್ಲುವುದಿಲ್ಲ. ಇಂತಹ ಜಮೀನುಗಳನ್ನ ನಾವು ಸೌಳ ಅಂತ ಕರಿತೀವಿ. ಅದು ಅಲ್ಲದೆ ಮಣ್ಣಿನ ಮೇಲೆ ಏನಾಗಿರ್ತದೆ ಅಂತಂದ್ರೆ ಬಿಳಿ ಬಿಳಿ ಪದರಗಳು ಕಂಡು ಬರ್ತಾವ, ಸಾಲ್ಟ್ ಕ್ರಾಸ್ ಅಂತ ಏನ್ ಹೇಳ್ತೇವಲ್ಲ, ಪರ್ಟಿಕ್ಯುಲರ್ಲಿ ಬೇಸಿಗೆಯಲ್ಲಿ ಒಂದು ಸಾಲ್ಟ್ ಕ್ರಾಸ್ ಅಂದ್ರೆ ಬಿಳಿ ಬಿಳಿ ಪೊರೆ ಅಥವಾ ಪದರಗಳನ್ನ ನಾವು ಕಾಣ್ತೇವೆ. ಮತ್ತೆ ಈ ಪದರಗಳು ಏನಾಗ್ತಾವ ಅಂತಂದ್ರೆ ಬಿಳಿ ಬಿಳಿ ಪದರಗಳು ಮಳೆ ಆಗ್ತಂತಂದ್ರೆ ಅವು ಕಾಣೋದಿಲ್ಲ, ಅಂದ್ರೆ ಇದು ಕರಗುವ ಲವಣಗಳಿಂದ ಕೂಡಿರೋದ್ರಿಂದ ಅವು ನೀರಿನಲ್ಲಿ ಕರಗಿ ಕೆಳಗಿಳಿತದ. ಹಿಂಗಾಗಿ ಮಣ್ಣಿನ ಮೇಲೆ ಇರ್ತಕ್ಕಂತ ಬಿಳಿ ಈ ಪೊರೆ ಮೇಲೆ ನಾವು ನಮ್ಮ ಮಣ್ಣು ಸೌಳಾಗದಂತ ನಾವು ಕಂಡಿಡಿಬಹುದು. ಇನ್ನು ತಾವು ಸೌಳು ಜಮೀನಿನ ಬಗ್ಗೆ ತಿಳಿಸ್ತಾ ಇದ್ರಲ್ಲ, ಮತ್ತೆ ಇದನ್ನ ಯಾವ ರೀತಿಯಾಗಿ ಸುಧಾರಣೆ ಮಾಡಬಹುದಂತೀರಿ ಸೌಳು ಜಮೀನನ್ನ? ನೋಡ್ರಿ, ಸೌಳು ಜಮೀನಿನಲ್ಲಿ ಸಮಸ್ಯೆ ಮುಖ್ಯವಾಗಿ ಕರಗುವ ಲವಣಗಳಿಂದ ಆಗ್ತದೆ. ಆದ್ರಿಂದ ನಾವು ಮಣ್ಣಿನಲ್ಲಿ ಇರ್ತಕ್ಕಂತ ಕರಗುವ ಲವಣಗಳ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಇವು ಕರಗುವ ಲವಣಗಳಾದ್ರಿಂದ ನೀರಿನಲ್ಲಿ ಸರಳವಾಗಿ ಕರಗಿಸಬಹುದು. ಆದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ಮೇಲೆ ನೀರನ್ನು ನಿಲ್ಲಿಸಿ ಭೂಮಿಯನ್ನು ಬಸಿಯುವುದರಿಂದ ಜಮೀನಿನ ಮಣ್ಣನ್ನು ಬಸಿಯುವುದರಿಂದ ಈ ಉಪ್ಪು ಏನ ಅಥವಾ ಕರಗೋಲ ವನಗಳು ನಮ್ಮ ಜಮೀನಿನಿಂದ ಬಿಟ್ಟು ಹೊರಗೆ ಹೋಗ್ತಾವ. ಇದಕ್ಕಿಂತ ಮೊದಲಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಭೂಮಿಯಲ್ಲಿ ನಾವು ಒಂದು ಬಸಿಗಾಲಗಳನ್ನ ಅಳವಡಿಸಬೇಕು. ತೆರೆದ ಬಸಿಗಾಲಗಳನ್ನಾದ್ರೂ ಅಳವಡಿಸಬಹುದು ಅಥವಾ ನಾವು ಒಂದು ಮುಚ್ಚಿದ ಬಸಿಗಾಲಗಳನ್ನಾದ್ರೂ ಅಳವಡಿಸಬಹುದು. ಈ ತೆರೆದ ಬಸಿಗಾಲಗಳಿಗಿಂತ ಮುಚ್ಚಿದ ಬಸಿಗಾಲಗಳು ಬಹಳ ಎಫಿಷಿಯಂಟ್ ಅಂತ ಕಂಡು ಬರ್ತಾವ. ಮತ್ತೆ ಅದಕ್ಕೆ ನಾವೇನ್ ಮಾಡ್ಕೊಂತಂದ್ರೆ ಬಸಿಗಾಲಗಳನ್ನು ಅಳವಡಿಸಿದ ನಂತರ ಭೂಮಿ ಮೇಲೆ 8-10 cm ನೀರನ್ನು ನಿಲ್ಲಿಸಿ ಮಣ್ಣನ್ನು ಬಸಿಯೋದ್ರಿಂದ ಮಣ್ಣಿನಲ್ಲಿ ಕರಗಿರುವ ಲವಣಗಳ ಪ್ರಮಾಣ ಬಹಳ ಕಡಿಮೆ ಆಗ್ತದೆ. ಮತ್ತ ಇಸಿ ಅಂತ ಏನ್ ಹೇಳ್ತೀವಲ್ಲ, ಇದು 4 ಡೆಸಿಸೈಮನ್ಸ್ ಪ್ರತಿ ಮೀಟರ್ಗಿಂತಲೂ ಕಡಿಮೆ ಆಗಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಗಳ ಇಳುವರಿಯನ್ನು ನಾವು ಕಾಣ. ಇನ್ನ ಈ ಸವಳನ್ನ ತಡೆದುಕೊಳ್ಳುವಂತ ಬೆಳೆಗಳು ಯಾವ್ದಾವ ಅಂತೀರಿ, ಮತ್ತ ಯಾವ್ಯಾವ ಬೆಳೆಗಳು ಸವಳನ್ನ ತಡೆದುಕೊಳ್ಳುವುದಿಲ್ಲ ಅಂತೀರಿ? ನೋಡ್ರಿ, ಸವಳು ಮಣ್ಣಿನಲ್ಲೂ ಕೂಡ ಈ ಭತ್ತ ಚೆನ್ನಾಗಿ ಬರ್ತದೆ, ಮತ್ತೆ ಹಣ್ಣಿನ ಬೆಳೆಗಳಾದ ನೇರಳೆ, ಮತ್ತೆ ಅರಣ್ಯ ಬೆಳೆಗಳಾದ ಸರ್ವೆ ಮರ, ಮತ್ತೆ ಸೀಸಮ್, ಜಾಲಿ ಇವೆಲ್ಲ ಚೆನ್ನಾಗಿ ಬರ್ತಾವ. ಮತ್ತೆ ಸೌಳು ಅಷ್ಟೇನು ಹೆಚ್ಚಾಗಿರದಿದ್ರೆ ನಾವು ಕುಸುಬಿಯನ್ನು ಬೆಳಿಬಹುದು, ಮತ್ತೆ ಹತ್ತಿಯನ್ನು ಬೆಳಿಬಹುದು, ಸ್ವಲ್ಪ ಮಟ್ಟಿಗೆ ಕಬ್ಬು ಕೂಡ ಸೌಳನ್ನ ತಡೆದುಕೊಳ್ತದೆ. ಇನ್ನು ಈ ಸೌಳು ಮಣ್ಣಿಗೆ ಯಾವ್ದಾದ್ರು ಸುಧಾರಕಗಳನ್ನ ಹಾಕ್ಬೇಕಂತೀರಿ? ನೋಡ್ರಿ, ಸೌಳು ಮಣ್ಣಿಗೆ ಯಾವುದೇ ಸುಧಾರಕಗಳು ನಾವು ಹಾಕಬಾರ್ದು. ಬರೀ ಒಳ್ಳೆ ಗುಣಮಟ್ಟದ ನೀರಿನಿಂದ ಮಣ್ಣನ್ನು ಬಸಿಯುವುದರಿಂದ ಸೌಳು ಜಮೀನುಗಳನ್ನ ಸುಧಾರಣೆ ಮಾಡಬಹುದು. ಮಣ್ಣುಗಳು ಸೌಳು ಆಗದಂತೆ ನಮ್ಮ ರೈತರು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕಂತೀರಿ? ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದ್ರೆ ಏನು, ನಾವು ಅತಿ ನೀರಾವರಿ ಮಾಡಬಾರ್ದು, ಅಂದ್ರೆ ಎಕ್ಸೆಸ್ ಇರಿಗೇಷನ್ ಅಂತ ಏನು ಹೇಳ್ತೇವಲ್ಲ ಅದ್ರ ಮಾಡಬಾರ್ದು. ಮತ್ತೆ ಎರಡನೇದಾಗಿ ನೀರಾವರಿಗೆ ಉಪಯೋಗಿಸಿದ ನೀರು ಗುಣಮಟ್ಟ ಒಳ್ಳೇದಿರ್ಬೇಕು, ನೀರಿನಲ್ಲಿ ಕರಗುವ ಲವಣಗಳ ಪ್ರಮಾಣ ಕಡಿಮೆ ಇರಬೇಕು. ಅಂದ್ರೆ ಉಪ್ಪು ಅಥವಾ ಸೌಳು ನೀರನ್ನ ನಾವು ನೀರಾವರಿಗೆ ಉಪಯೋಗ ಮಾಡಬಾರ್ದು. ಉಪಯೋಗ ಮಾಡೋದು ಒಂದು ವೇಳೆ ಬಂದ್ರೂ ಕೂಡ ನಾವೇನು ಅಂತಂದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಅಂತ ನೀರನ್ನ

ರಾವಣ ಸೋತರನದಾಗ ರಾವಣ ಸೋತ ರಣದಾಗ ಊರ ತಳವರ ಸೋತ ತಳದಾಗ ಕೃಷ್ಣನ ಸುಂದರ ಸೃಷ್ಟಿ ಒಳಗೆಲ್ಲ ಸುಂದರ ನಮ ಕಾಮ ಜದ ತಂದಾನ ರಥ ದೇವ್ಯೋ ಕಾಮನ ಸುಡವ ಬೀಡಿಕೆಯ ಶಂಕರಪ್ಪ ಎಂ ದಾಸರೆಡ್ಡಿ ಹಾಗೂ ಸಂಘಟಕರಿಂದ ಹೋಳಿ ಹಾಡುಗಳನ್ನು ಕೇಳುತ್ತಿರುವಿರಿ. ಶೀತಳ ಬಾ ತೆಗೆಯೂತ ನಮ ಕಾಮ ಜೀವ ಜ್ಞಾನ ಉದರ ನಮಂತ ಬೋಧೇಲೆ ಶಮರಂತ ವಾದಾರ್ಯಾನೋ ಗಗನ ವಾದಾರ್ಯಾನ ಗಗನ ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಇದುವರೆಗೆ ಬೀಡಿಕೆಯ ಶಂಕರಪ್ಪ ಎಂ ದಾಸರೆಡ್ಡಿ ಹಾಗೂ ಸಂಗಡಿಗರಿಂದ ಹೋಳಿ ಹಾಡುಗಳನ್ನು ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ವಾರ್ತೆ ಕೇಳುತ್ತೀರಿ. ನಂತರ ದೊಡ್ಡಾಟ, ಅರ್ಜುನ ಬಬ್ರುವಾಹನರ ಕಾಳಗ ಪ್ರಸ್ತುತಪಡಿಸುತ್ತಾರೆ ಬ್ಯಾಡಗಿ ತಾಲೂಕು ಹೆಡಿಗೊಂಡದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ್ ಹಾಗೂ ಮೇಳದವರು. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಆತ್ಮೀಯ ಕೇಳುಗರೆ, ಮನೋಲಹರಿ ವಿಶೇಷ ಕಾರ್ಯಕ್ರಮ ಸರಣಿ. ಮನಸ್ಸು ಹೇಳ ಬಯಸಿದೆ ನೂರೊಂದು ತುಟಿಯ ಮೇಲೆ ಬಾರದಿದೆ ಮಾತೊಂದು. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಸೋಮವಾರ ದಿನಾಂಕ 21 ಬೆಳಗ್ಗೆ 10 ಪ್ರತಿದಿನ ಮೂಡಿ ಬರಲಿದೆ ಮನೋಲಹರಿ. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮನೋಲಹರಿ ಇದೇ ಸೋಮವಾರ ದಿನಾಂಕ 21 ಬೆಳಗ್ಗೆ 10 ಪ್ರತಿದಿನ ಮೂಡಿ ಬರಲಿದೆ ಮನೋಲಹರಿ.